ಪ್ರಜ್ಞೆಯನ್ನು ದೇಶದಲ್ಲಿ ಮೂಡಿಸ್ತಾ ಇದೆ. ಭಾರತದ ಸಂಪತ್ತು ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳು, ಸಿರಿಧಾನ್ಯಗಳ ಸ್ಟಾರ್ಟ್ಅಪ್, ಇನ್ನೋವೇಷನ್ ಚಾಲೆಂಜ್, ಮೈಟಿ ಸಿರಿಧಾನ್ಯ ರಸಪ್ರಶ್ನೆ, ಲೋಗೋ ಮತ್ತು ಸ್ಲೋಗನ್ ಮುಂತಾದ ಇತ್ಯಾದಿ ಕಾರ್ಯಕ್ರಮಗಳನ್ನು ಸಹ ನಮ್ಮ ಭಾರತದ ಸರ್ಕಾರ ಹಮ್ಮಿಕೊಂಡೈತೆ. ಇದರ ಮುಖ್ಯ ಉದ್ದೇಶಗಳೆಂದರೆ ಆಹಾರ ಭದ್ರತೆ ಒಂದು, ಮತ್ತು ಪೋಷಣೆಗೆ ಸಿರಿಧಾನ್ಯಗಳ ಕೊಡುಗೆಯು, ಅದರ ಅರಿವು, ಮತ್ತು ಸಿರಿಧಾನ್ಯಗಳ ಸುಸ್ಥಿರ ಉತ್ಪಾದನೆ ಮತ್ತು ಗುಣಮಟ್ಟವನ್ನು ಸುಧಾರಿಸಲು ಮಧ್ಯಸ್ಥಗಾರರನ್ನು ಪ್ರೇರೇಪಿಸಿ ಮತ್ತು ಇತರ ಗುರಿಗಳನ್ನು ಸಾಧಿಸಲು ಸಂಶೋಧನೆ, ಅಭಿವೃದ್ಧಿ ಮತ್ತು ವಿಸ್ತರಣಾ ಕಾರ್ಯಗಳಲ್ಲಿ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಇಷ್ಟೆಲ್ಲ ಮಹತ್ವ ಇದೆ, ಮುಖ್ಯವಾಗಿ ಸಿರಿಧಾನ್ಯಗಳು ಅಂತಂದರೆ ನಮ್ಮ ಎಲ್ಲ ವರ್ಗದ ಜನರಿಗೆ, ಅಂತಂದರೆ ಮಕ್ಕಳಿರಬಹುದು, ವಯೋವೃದ್ಧರಿರ್ಬೋದು, ವಯಸ್ಕರಿರ್ಬೋದು, ಮಹಿಳೆಯರಿರ್ಬೋದು, ಎಲ್ಲ ವರ್ಗದ ಜನರಿಗೆ ಒಂದು ಶಕ್ತಿಯುತವಾದಂತಹ, ಆರೋಗ್ಯಕರವಾದಂತಹ ಒಂದು ಧಾನ್ಯ ಆಗಿದ್ರೂ ಕೂಡ ನಮ್ಮಲ್ಲಿ ತಿಳುವಳಿಕೆ ಬಹಳ ಕಡಿಮೆ ಇದೆ. ಇತ್ತೀಚೆಗೂ ಕೂಡ ನಮ್ಮ ರೈತ ಬಾಂಧವರು ಇದನ್ನು ಬೆಳೆಯಲಿಕ್ಕೆ ಉತ್ಸಾಹ ತೋರುತ್ತಿಲ್ಲ, ಬಳಕೆ ಮಾಡುವವರ ಪ್ರಮಾಣವೂ ಕೂಡ ಅಷ್ಟು ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗುತ್ತಿಲ್ಲ ಅನ್ನೋದು ಒಂದು ವಿಷಾದದ ಸಂಗತಿ ಅಂತಲೇ ಹೇಳ್ಬೋದು. ಇದಕ್ಕೆ ಜನಪ್ರಿಯ ಆಗದಿರೋದಕ್ಕೆ ಅಥವಾ ಬೆಳೆಯನ್ನು ಬೆಳೆಯಲಿಕ್ಕೆ ಆಗದಿರೋದಕ್ಕೆ ಏನು ಕಾರಣ ಅಂತ ಹೇಳ್ತಿರುವ ತಜ್ಞರಾಗಿ, ಈ ಸಿರಿಧಾನ್ಯಗಳು ಮುಂಗಾರು ಮತ್ತು ತಡ ಮುಂಗಾರಿನಲ್ಲಿ ಬಿತ್ತನೆ ಮಾಡಲು ಯೋಗ್ಯ. ಅಂದರೆ ಈಗ ತಡ ಮುಂಗಾರು ಅಂದರೆ ಒಂದು ಮುಖ್ಯ ಬೆಳೆ ಅಥವಾ ತೊಗರಿ ಅಥವಾ ಕಾಟನ್, ಹತ್ತಿ ಬಿತ್ತನೆ ಆಗದಿರೋದಕ್ಕೆ ಮಳೆ ಪೂರಕವಾಗಿ ಬರಲಿಲ್ಲಪ್ಪ ಅಂತಂದರೆ ನಾವು ನೆಕ್ಸ್ಟ್ ಪರ್ಯಾಯ ಬೆಳೆಯಾಗಿ ಈ ಸಿರಿಧಾನ್ಯಗಳನ್ನು ಬೆಳ್ಕೋಬೋದು. ಇದು ಒಂದು ಮುಖ್ಯ ವಿಶೇಷ ಗುಣ. ಮತ್ತು ತೇವಾಂಶದ ಕೊರತೆ ಅಂದರೆ ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶಗಳಲ್ಲಿ ಈ ಸಿರಿಧಾನ್ಯಗಳ ಬೆಳೆಯನ್ನು ಬೆಳಿಬಹುದು, ಸಮಾಧಾನಕಾರಿ ಇಳುವರಿಯನ್ನು ಕೊಡ್ತವೆ. ಮತ್ತು ಬಿತ್ತನೆ ಸಮಯ ಮೇ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೂ, ಅಂದರೆ ಆ ಬಿತ್ತನೆ ಕಾಲ ಅನ್ನೋದು ಈ ಸಿರಿಧಾನ್ಯಗಳಿಗೆ ತುಂಬ ಹೆಚ್ಚಾಗಿದೆ. ಮತ್ತು ಪರ್ಯಾಯ ಬೆಳೆ ಯೋಜನೆಗಳು ಬಹಳ ಸೂಕ್ತವಾಗಿದೆ ಇವು. ಮತ್ತು ರೋಗ ಮತ್ತು ಕೀಟಗಳ ಹಾವಳಿ ಬಹಳ ಕಡಿಮೆ ಇದೆ. ಸಾವಯವ ಕೃಷಿಗೆ ಈ ಸಿರಿಧಾನ್ಯಗಳು ಬಹಳ ಸೂಕ್ತ ಆಗ್ತವೆ. ಮತ್ತು ಕಡಿಮೆ ಖರ್ಚಿನಲ್ಲಿ ಈ ಬೆಳೆಗಳನ್ನು ಬೆಳಿಬೋದು. ಜಾನುವಾರುಗಳಿಗೆ ಮೇವಿನ ಅನುಭಾವವನ್ನು ಸಹ ನಾವು ಕಡಿಮೆ ಮಾಡಬಹುದು. ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ಪ್ರೋಟೀನ್, ನಾರಿನಾಂಶ, ಕಬ್ಬಿಣದ ಅಂಶ, ಜೀವಸತ್ವಗಳು ಮತ್ತು ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಸಮೃದ್ಧವಾಗಿ ಇದ್ದಾವೆ. ಬೇರೆ ಯಾವುದೇ ರೀತಿಯ ಅಕ್ಕಿಯಲ್ಲಿ ಆಗಲಿ ಅಥವಾ ಗೋಧಿಯಲ್ಲಿ ಆಗಲಿ ಈ ಥರದ ಒಂದು ಖನಿಜಾಂಶಗಳು ಸಿಗೋದಿಲ್ಲ. ಸೊ ಹಂಗಾಗಿ ಇದರ ಮಹತ್ವ ಬಹಳಷ್ಟಿದೆ. ಮತ್ತು ನೀವು ಕೇಳಿದ ಹಲವಾರು ಕಾರಣಗಳು ಯಾಕೆ ಜನಪ್ರಿಯಗೊಳ್ತಾ ಇಲ್ಲ ಈ ಸಿರಿಧಾನ್ಯಗಳು ಅಂತಂದರೆ, ಇದಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಮುಖ್ಯವಾಗಿ ಈ ಬೆಳೆಗಳ ಸಂಸ್ಕರಣೆಯಲ್ಲಿ ಹೆಚ್ಚಿನ ತಾಂತ್ರಿಕ ಮಾಹಿತಿ ಇಲ್ಲದೇ ಇರೋದೊಂದು, ಮತ್ತು ಸಂಸ್ಕರಿಸಿದ ಸಿರಿಧಾನ್ಯಗಳು ಮತ್ತು ಅವುಗಳ ಪದಾರ್ಥಗಳ ಬಾಳಿಕೆ ಅತಿ ಕಡಿಮೆ ಇರೋದು. ಅಂದರೆ ಬಾಳಿಕೆ ಅಂದರೆ ವೇಸ್ ಲೈಫ್ ಅಂತ ಹೇಳ್ತೀವಲ್ಲ, ಲೈಫ್ ಇಲ್ಲದೇ ಇರೋದು. ಮತ್ತು ಇವುಗಳಿಂದ ತಯಾರಿಸಿದ ಪದಾರ್ಥಗಳು ಒಗರು ರುಚಿಯನ್ನು ಇರ್ತದೆ, ಅದಕ್ಕಾಗಿ ಕನ್ಸ್ಯೂಮರ್ಸ್ ಪ್ರಿಫರ್ ಮಾಡೋದಿಲ್ಲ ನಮ್ಮ ಇವರು. ಕೆಲವು ಸಿರಿಧಾನ್ಯಗಳಿಂದ ತಯಾರಿಸಿದ ಪದಾರ್ಥಗಳು ನೋಡಲು ಆಕರ್ಷಣೆ ಇಲ್ಲದೇ ಇರೋದು. ಈಗ ಅಟ್ರಾಕ್ಷನ್ ಅನ್ನೋದನ್ನು ನಮ್ಮ ಗ್ರಾಹಕರಿಗೆ ಭಾಳ ಇಂಪಾರ್ಟೆಂಟು. ಸೊ ಇದರಲ್ಲಿ ಕೆಲವು ಪದಾರ್ಥಗಳಿಗೆ ಆಕರ್ಷಣೆ ಇಲ್ಲದಿರೋದ್ರಿಂದ ಅದಕ್ಕಾಗಿ ಸ್ವಲ್ಪ ಅದರ ಜನಪ್ರಿಯಗೊಳ್ತಾ ಇಲ್ಲ. ಮತ್ತು ಸಿರಿಧಾನ್ಯಗಳಲ್ಲಿ ಹೆಚ್ಚು ಹೊಟ್ಟು ಇರುವುದರಿಂದ ಅವು ಹಗುರವಾಗಿ ಪಚನವಾಗುವುದಿಲ್ಲ. ಅಂದರೆ ನಾವು ಥ್ರೆಶಿಂಗ್ ಅಂತ ಹೇಳ್ತೀವಿ, ಅದು ಹೊಟ್ಟು ಜಾಸ್ತಿ ಇರೋದರಿಂದ ಅದು ಬೇಗ ಪಚನವಾಗುವುದಿಲ್ಲ. ಮತ್ತು ಕಾಳುಗಳ ಗಾತ್ರ ಬಹಳಷ್ಟು ಕಿರಿದಾಗಿರ್ತವೆ ಈ ಸಿರಿಧಾನ್ಯಗಳು ಬೇರೆ ನಮ್ಮ ಧಾನ್ಯಗಳಿಗೆ ಕಂಪೇರ್ ಮಾಡಿದಾಗ. ಸರಳವಾಗಿ ಅಥವಾ ಸುಲಭವಾಗಿ ಸ್ವಚ್ಛ ಮಾಡೋದು ಕಷ್ಟ. ಅಂದರೆ ಅದರಲ್ಲಿ ಏನಾದರೂ ಮಣ್ಣು ಇತರೆ ಬೇರೆ ಪದಾರ್ಥಗಳಿದ್ದರೆ ಅದನ್ನು ಸ್ವಚ್ಛ ಮಾಡೋದು ಭಾಳ ಕಷ್ಟಕರವಂತ, ಹಂಗಾಗಿ ಹೆಚ್ಚಿಗೆ ಒಲವು ತೋರೋದಿಲ್ಲ ಯಾರು. ಈ ಧಾನ್ಯಗಳು ಕೇವಲ ಬಡಜನರ ಧಾನ್ಯಗಳನ್ನು ಪರಿಗಣಿಸಿ ಸಿನ್ಸ್ ಫ್ರಮ್ ಏನ್ಷಿಯಂಟ್ ಟೈಮ್ಸ್, ಹೌದು ಬಹಳ ವರ್ಷಗಳಿಂದ ಈ ಧಾನ್ಯಗಳು ಗಡುಬಡವರು ಮಾತ್ರ ಇರೋದು ಅನ್ನೋ ತರ ಒಂದು ಪರಿಗಣಿಸಲ್ಪಟ್ಟಿದೆ. ಏ ಅದು ಸಿರಿಧಾನ್ಯಪ್ಪ ಅಂತಂದ್ರೆ ಅರಗು ಸಾಮಿ ರಾಗಿ ತಿಂತಾರೆ, ಬಡವರು ಊಟ ಅನ್ನೋ ಒಂದು ಪ್ರಚಲಿತವಾಗಿದೆ. ಗ್ರಾಹಕರಲ್ಲಿ ಈ ಧಾನ್ಯಗಳನ್ನು ಕೊಳ್ಳಲು ಹಾಗೂ ಬಳಸಲು ಇರುವ ಅನಾಸಕ್ತಿ ಕಾರಣ ಗೋಧಿ ಮತ್ತು ಅನ್ನದ ಬಳಕೆ ಶ್ರೀಮಂತರ ಹಾಗೂ ಪಟ್ಟಣವಾಸಿಗಳ ಪ್ರತಿಷ್ಠೆಯ ಪ್ರತೀಕ ಆಗಿರೋದು. ಹೌದು, ಸೊ ಅನ್ನ ಗೋಧಿ ಅಷ್ಟೇ ಶ್ರೀಮಂತಿಕೆಯಿಂದ ತಿಂತ ಇದ್ವಿ ನಾವು ಅನ್ನೋದೊಂದು ಭಾವನೆ ಎಲ್ಲಾ ಜನರಲ್ಲಿದೆ. ಅಂದ್ರೆ ನಾವೆಲ್ಲ ಶಾರ್ಟೆಕ್ಸ್ ರೈತರನ್ನ ಒಂದು ಪಾಲಿಶುಡ್ ರೈತ ಹೆಮ್ಮೆ ಸಂಗತಿ ಅನ್ಕೊಂತಾರೆ. ಹಂಗಾಗಿ ಇದ್ರ ಮಹತ್ವದ ಬಗ್ಗೆ ಇನ್ನೂ ಅರಿವು ಮೂಡಿಸಬೇಕಾಗಿದೆ. ಮತ್ತೆ ಸಿರಿಧಾನ್ಯಗಳ ಸಂಸ್ಕರಣೆಗೆ ಆಧುನಿಕ ಯಂತ್ರಗಳ ಬಳಕೆ ಅನ್ನೋದು ಸಹ ಒಂದು ಕೊರತೆ ಇದೆ. ಹಂಗಾಗಿ ಅದು ಜನಪ್ರಿಯ ಆಗ್ತಾ ಇಲ್ಲ. ಮತ್ತೆ ಈ ಬೆಳೆಗಳಿಗೆ ಮಾರುಕಟ್ಟೆಯ ಜಾಲ ಬೆಳೆದಿಲ್ಲ. ಅಂದ್ರೆ ಈಗ ರೈತರು ಬೆಳೀತಾರೆ, ಅದ್ರ ಮಾರುಕಟ್ಟೆ ಮಾಡಿಕೊಡ್ಬೇಕು, ಆ ಜಾಲ ಅನ್ನೋದು ಕಂಪ್ಲೀಟ್ ಇನ್ನು ಬೆಳೆದಿಲ್ಲ. ವ್ಯವಸ್ಥಿತವಾಗಿ ಮಾರುಕಟ್ಟೆ ವ್ಯವಸ್ಥೆ ಆಗಬೇಕು, ಅದೊಂದು ಕಾರಣ ಇದೆ. ಮತ್ತೆ ಅವುಗಳ ಪೂರೈಕೆ ಅನಿರ್ದಿಷ್ಟ. ಈಗ ಕೆಲವರು ಬೆಳೀತಾರೆ ರೈತರು, ಕಂಪ್ಲೀಟ್ ಅದನ್ನು ಮಾರಬೇಕು ಅಂತಂದ್ರೆ ಅದರ ಪೂರೈಕೆ, ಈ ಕೆಲವರು ಡಿಮ್ಯಾಂಡ್ ಇರ್ತದೆ, ನಮಗೊಂದು 1,000 ಕ್ವಿಂಟಲ್ ಬೇಕು ಅಂದ್ರೆ ರೈತರು ಅಷ್ಟು ಡಿಮ್ಯಾಂಡ್ ಪೂರೈಕೆ ಆಗದೆ ಇರೋದನ್ನು ಒಂದು ಕಾರಣ ಇದೆ. ಮತ್ತೆ ಸಿರಿಧಾನ್ಯಗಳ ಕೃಷಿ ಮಾಹಿತಿ ಪ್ರಚಾರ ಕಡಿಮೆ ಇರೋದು, ಇದು ಬಹಳ ಇಂಪಾರ್ಟೆಂಟ್. ಹೌದು, ಇದ್ರ ಬಗ್ಗೆ ಅರಿವು ಮೂಡಿಸುವಂತ ಒಂದು ಜವಾಬ್ದಾರಿ ಎಲ್ಲರೂ ತಗೋಬೇಕು. ಹಂಗಾಗಿ ಅದರ ಪ್ರಚಾರ ಕಡಿಮೆ ಇರೋದೊಂದು ಪಾಯಿಂಟ್. ಮತ್ತು ಸಿರಿಧಾನ್ಯಗಳು ಬೆಳೆಯುವ ಪ್ರದೇಶಗಳಲ್ಲಿಯೇ ಅವುಗಳ ಉತ್ಪಾದನೆಯನ್ನು ಮತ್ತು ಬಳಕೆಯನ್ನು ಕುಸಿತ ಕಂಡು ಬಂದೈತೆ. ಈಗ ಮೊದಲು ಟ್ರೆಡಿಷನಲ್ ಕ್ಷೇತ್ರಗಳಿರ್ತವೆ, ಇಂಥ ಜಿಲ್ಲೆಯಲ್ಲಿ ಇಂಥ ಸಿರಿಧಾನ್ಯಗಳು ಬೆಳೀತಾರೆ ಅಂತ, ಆ ಬೆಳೆಯಲ್ಲೇ ಸ್ವಲ್ಪ ಉತ್ಪಾದಕತೆ ಮತ್ತು ಬಳಕೆ ಅನ್ನೋದು ಕಡಿಮೆ ಆಗ್ತಾ ಇದೆ, ಹಂಗಾಗಿ ಸ್ವಲ್ಪ ಜನಪ್ರಿಯ ಆಗ್ತಾ ಇಲ್ಲ. ಮತ್ತು ಸಿರಿಧಾನ್ಯಗಳಿಂದ ತಯಾರಿಸಿದ ಸಂಸ್ಕೃತ ಮೌಲ್ಯವರ್ಧಿತ ಪದಾರ್ಥಗಳು ಅಭಿವೃದ್ಧಿ ಹಾಗೂ ಪ್ರಚಾರದ ಕೊರತೆ ಇರೋದು. ಈಗ ಒಂದು ಅಭಿವೃದ್ಧಿ ಪಡಿಸಿ ಒಳ್ಳೆಯ ಒಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಸಂಸ್ಕರಿಸಿದ ಪದಾರ್ಥ ಮಾಡ್ತಾರೆ, ಅದಕ್ಕೆ ಕೊರತೆ, ಪ್ರಚಾರದ ಕೊರತೆ. ಈ ಪದಾರ್ಥ ತಿಂದರೆ ಒಳ್ಳೆ ನ್ಯೂಟ್ರಿಷನಲ್ ಇದು ಸಿಗ್ತದೆ, ಎಲ್ಲ ಖನಿಜಾಂಶಗಳು ಎಲ್ಲ ಜೀವಸತ್ವಗಳು ಸಿಗ್ತವೆ ಅನ್ನೋದು, ಆ ಪ್ರಚಾರನ ಇನ್ನೂ ಕಡಿಮೆ ಇರೋದು. ಮತ್ತು ಕೊನೆಯದಾಗಿ ಸಂಸ್ಕರಣಾ ಘಟಕಗಳ ಅಭಿವೃದ್ಧಿ ಇಲ್ಲದೆ ಇರೋದು. ಇನ್ನೂ ಘಟಕಗಳು ಬರಬೇಕು, ಹಂಗಾಗಿ ಅದು ಪ್ರಮೋಟ್ ಆದರೆ ರೈತರು ಅದನ್ನು ಬೆಳೆಯೋದಕ್ಕೆ ಒಲವು ತೋರಿಸ್ತಾರೆ. ಒಟ್ಟಿನಲ್ಲಿ ಇಷ್ಟೆಲ್ಲ ಅವಾಂತರಗಳಿದ್ದರೂ ಕೂಡ, ಸಮಸ್ಯೆಗಳಿದ್ದರೂ ಕೂಡ ಇತ್ತೀಚೆಗೆ ಭಾಳಷ್ಟು ಆಸಕ್ತಿಯನ್ನು ನಮ್ಮ ಸರ್ಕಾರಗಳು ತೋರಿಸ್ತಾ ಇದ್ದಾವೆ. ಬಳಕೆಯ ಒಂದು ಮಹತ್ವವನ್ನು ಗ್ರಾಹಕರು ಕೂಡ ಅರಿತುಕೊಂಡಿದ್ದಾರೆ, ಜೊತೆಗೆ ಬೆಳೆಯುವಂಥ ರೈತ ಬಾಂಧವರು ಕೂಡ ಇದು ಕಡಿಮೆ ಖರ್ಚಿಂದು ಇದು ಒಳ್ಳೆಯ ಸಮಾಜಕ್ಕೆ ನೀಡುವಂಥ ಆಹಾರ ಎಂಬಂಥ ಒಂದು ಅಂಶವನ್ನು ಕೂಡ ಮನದಟ್ಟು ಮಾಡಿಕೊಂಡಿದ್ದಾರೆ. ಮುಖ್ಯವಾಗಿ ಈ ಸಿರಿಧಾನ್ಯಗಳು ಸಾಕಷ್ಟು ಇದ್ದಾವೆ, ಬರಗು ಆಗಿರ್ಬೋದು, ಸಾಮೆ ಆಗಿರ್ಬೋದು, ರಾಗಿ ಆಗಿರ್ಬೋದು, ನವಣೆ ಆಗಿರ್ಬೋದು, ಈ ಹಲವಾರು 6-7 ಸಿರಿಧಾನ್ಯಗಳು ನಮ್ಮ ದೈನಂದಿನ ಜೀವನದಲ್ಲಿ ಭಾಳಷ್ಟು ಪಾತ್ರವನ್ನು ವಹಿಸ್ತವೆ. ನಾವು ಮುಖ್ಯವಾಗಿ ನವಣೆ ಬಂದರೆ ಇದರ ಒಂದು ಬೇಸಾಯ ಕ್ರಮ, ನಮ್ಮ ರೈತ ಬಾಂಧವರು ಯಾವ ತಳಿಯನ್ನು ಬಿತ್ತಬೇಕು, ಯಾವ ಸಮಯದಲ್ಲಿ ಬಿತ್ತಬೇಕು, ಎಂತಹ ಮಣ್ಣು ಇದಕ್ಕೆ ಸೂಕ್ತವಾಗಿರ್ತದೆ, ಇದು ಹೇಗೆ ಸಂಸ್ಕರಣೆಯನ್ನು ಮಾಡಬಹುದು, ಯಾವ ರೀತಿ ರಾಶಿಯನ್ನು ಮಾಡಬೇಕಂಬಂಥ ಒಂದು ಸಮಸ್ಯೆಗಳು ಆಗಾಗ ಅವರಿಗೆ ಕಾಡ್ತದೆ. ತಾವೊಬ್ಬ ಬೇಸಾಯ ತಜ್ಞರಾಗಿ ಮುಖ್ಯವಾಗಿ ನಾವು ನವಣೆಗೆ ಬಂದರೆ ಇದರ ಬೇಸಾಯ ಕ್ರಮಗಳು ಹೇಗಿರ್ತವೆ? ಓಕೆ, ಈಗ ಮುಖ್ಯ ನಮ್ಮ ಸಿರಿಧಾನ್ಯಗಳ ಬೆಳೆಗಳಂದ್ರೆ ರಾಗಿ, ಜೋಳ, ಸಾಮೆ, ಸಜ್ಜೆ, ಕೊರಲೆ, ನವಣೆ, ಹಾರ್ಕ ಮತ್ತು ಬರಗು. ಇದರಲ್ಲಿ ಏನಪ್ಪ ಆಗುತ್ತೆ ಅಂದರೆ ರಾಗಿ ಬೆಳೆಯನ್ನು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಿನ ಕ್ಷೇತ್ರದಲ್ಲಿ ಹೆಚ್ಚಿನ ರೈತರು ಬೆಳೀತಾರೆ, ಅಲ್ಲಿ ಇದು ಒಂದು ಪ್ರಮುಖವಾದ ಆಹಾರ ಬೆಳೆಯಾಗಿದೆ. ಮತ್ತು ಜೋಳವನ್ನು ನಮ್ಮ ಉತ್ತರ ಕರ್ನಾಟಕದ ಜನರು ಹೆಚ್ಚಿನ ಕ್ಷೇತ್ರದಲ್ಲಿ ಬೆಳೆದು ಅದನ್ನು ಸಹ ಒಂದು ಒಳ್ಳೆಯ ಆಹಾರ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಇವೆರಡನ್ನು ಬಿಟ್ಟರೆ, ರಾಗಿ ಮತ್ತು ಜೋಳವನ್ನು ಬಿಟ್ಟರೆ, ನೆಕ್ಸ್ಟು ಒಳ್ಳೆಯ ಒಂದು ಸಿರಿಧಾನ್ಯಗಳ ಬೆಳೆ ಅಂದರೆ ನವಣೆ. ಈ ನವಣೆ ಒಂದು ಪ್ರಮುಖ ಸಿರಿಧಾನ್ಯ. ನಮಗೆ ಈ ಬೆಳೆಯನ್ನು ಚಿತ್ರದುರ್ಗ, ತುಮಕೂರು, ಬಳ್ಳಾರಿ, ಕಲಬುರಗಿ, ವಿಜಯಪುರ, ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಕುಷ್ಕಿ ಬೆಳೆಯಾಗಿ ಬೆಳೀತಾರೆ. ಯಾಕಂದರೆ ಸಾಮಾನ್ಯವಾಗಿ ಎಲ್ಲ ಸಿರಿಧಾನ್ಯಗಳನ್ನು ಕುಷ್ಕಿಯಲ್ಲೇ ಬೆಳೀತಾರೆ. ಸೊ ಈ ಎಲ್ಲ ಜಿಲ್ಲೆಗಳಲ್ಲೂ ಕುಷ್ಕಿ ಬೆಳೆಯಾಗಿ ಬೆಳೀತಾರೆ. ನಮ್ಮ ರಾಜ್ಯದಲ್ಲಿ ಈ ನವಣೆ ಬೆಳೆಯನ್ನು ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾರೆ. ಅಂದರೆ ಇಂಪಾರ್ಟೆನ್ಸ್ ಅನ್ನೋದು ಇದೆ, 10,000 ಅಂದರೆ ಕೆಲವು ರೈತರು ಅದರ ಬಗ್ಗೆ ಒಂದು ಹೆಚ್ಚಿನ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಅನ್ನೋದೊಂದು ಅರಿತುಕೊಂಡು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಪ್ರತಿ ಎಕರೆಗೆ 4-6 ಕ್ವಿಂಟಲ್ನಷ್ಟು ಇಳುವರಿಯನ್ನು ನಾವು ಈ ಕುಷ್ಕಿಯಲ್ಲಿ ತಗೋಬಹುದು. ಮತ್ತು ಇದರ ಮುಖ್ಯ ತಳಿಗಳು ಯಾವ್ಯಾವಪ್ಪ ಅಂತ ಬಂದಾಗ, ಇದರಲ್ಲಿ ಒಂದು 4 ಮುಖ್ಯ ತಳಿಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ HN46 ಅಂತ, ಇದರ ಅವಧಿ 90-95 ದಿನಗಳು. ಇದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲೇ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಉತ್ತಮವಾದ ತಳಿ. ಇದು ಹೆಚ್ಚಿನ ಇಳುವರಿ ಮತ್ತು ಹೆಚ್ಚಿನ ಮೇವು ಸಹ ಕೊಡ್ತಕ್ಕಂಥ ಒಂದು ತಳಿ. ಇದು ಎಲ್ಲ ಸನ್ನಿವೇಶಕ್ಕೂ ಹೊಂದ್ಕೊಳ್ತದೆ, ಈ ನಾನು ಹೇಳಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲೂ ಸಹ ಹೊಂದ್ಕೊಳ್ತದೆ. ಮತ್ತು ಇನ್ನು ಎರಡನೇದಾಗಿ SIA 326 ಅನ್ನೋದೊಂದು ತಳಿ, ಅದು ಸಹ 90-95 ದಿವಸಗಳ ಅವಧಿ. ಮತ್ತು ಇನ್ನೊಂದು SIA 3085 ಅಂತ, ಇದು ಒಂದು ಉತ್ತಮವಾದ ತಳಿ, ಇದರ ಅವಧಿಯು ಸಹ 90-95 ದಿನಗಳು. ಮತ್ತು ಇನ್ನೊಂದು ಉತ್ತಮವಾದ ತಳಿ ಅಂದರೆ DHSTP 109-3 ಅನ್ನೋದು, ಇದು ಸಹ ಅವಧಿ 90-95 ದಿನಗಳು. ಇವೆಲ್ಲವನ್ನು ನಾವು ಮೇ ಜೂನ್ನಿಂದ ಆಗಸ್ಟು ತಿಂಗಳವರೆಗೂ, ಈವನ್ ಕೆಲವು ಟೈಮಲ್ಲಿ ಸೆಪ್ಟೆಂಬರ್ ತಿಂಗಳವರೆಗೂ ಬೆಳಿಬೋದು. ಯಾಕಂದರೆ ಈಗ ಒಂದು ಪ್ರದೇಶದಲ್ಲಿ ಒಂದು ಮುಖ್ಯವಾದ ಬೆಳೆ ತೊಗರಿ ಬೆಳಿಬೇಕು ಅಂದರೆ ಏನಾದರೂ ಮಳೆ ತಡವಾಗದಲ್ಲಿ ತೊಗರಿ ಬಿತ್ತೋಕ್ಕಾಗೋದಿಲ್ಲ. ಸೊ ಅಂತಹ ದೀರ್ಘಾವಧಿ ಬೆಳೆಗಳು ಬಂದು ಪರ್ಯಾಯ ಬೆಳೆಯಾಗಿ ನಾವು ಈ ನವಣೆಯನ್ನು ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದವರೆಗೂ ಸಹ ಬಿತ್ತಬಹುದು. ಮತ್ತೆ ಇದಕ್ಕೆ ಬಿತ್ತನೆ ಬೀಜ ಏನಪ್ಪ ಅಂತಂದರೆ 4-5 kg ಬಿತ್ತನೆ ಬೀಜ ಬೇಕಾಗುತ್ತೆ ಪ್ರತಿ ಎಕರೆಗೆ. ಮತ್ತು 1-3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಇದನ್ನು ಒಂದು ಪ್ರತಿ ಎಕರೆಗೆ ಹಾಕಬೇಕು. ಅದನ್ನು ಬಿತ್ತನೆಗೆ 15 ದಿವಸದ ಮುಂಚೆನೇ ಭೂಮಿಗೆ ಸೇರಿಸಿ ಹದ ಮಾಡ್ಕೋಬೇಕು. ನಾವು ಯಾವಾಗ ಬಿತ್ತೀವಿ ಅಂದರೆ ಅದಕ್ಕಿಂತ ಒಂದು 15 ದಿವಸದ ಮುಂಚೆ ಭೂಮಿಗೆ ಸೇರಿಸಿ ಅದನ್ನು ನಾವು ಭೂಮಿಯನ್ನು ಹದ ಮಾಡ್ಕೋಬೇಕು. ರಸಗೊಬ್ಬರ ಬಂದುಬಿಟ್ಟು ಒಂದು ಪ್ರತಿ ಎಕರೆಗೆ 12 kg ಸಾರಜನಕ ಮತ್ತು 1-6 kg ರಂಜಕವನ್ನು ನಾವು ಕೊಡ್ತೀವಿ. ಅಷ್ಟು ಒಂದು ಪ್ರತಿ ಎಕರೆಗೆ ಸಾಕು. ಮತ್ತು ಅಂತರವನ್ನು 30 cm ಸಾಲುಗಳಲ್ಲಿ ಅಂದರೆ 1 ಫೀಟ್ ಅಷ್ಟು ಸಾಲಿನಲ್ಲಿ

ಕಾಯಿಲೆ ಬರ್ತಾ ಇದೆ. ಸೊ ಇದನ್ನೆಲ್ಲ ತಪ್ಪಿಸ್ಬೇಕು ಅಂತಂದರೆ ಸಿರಿಧಾನ್ಯಗಳ ಬಳಕೆ ಬಹಳ ಆಗತ್ತೆ ನಮ್ಮ ದೈನಂದಿನ ಆಹಾರ ಪೂರೈಕೆಗೆ. ಮತ್ತು ಬೆಳೆ ಬೆಳೆಯೋದ್ರಲ್ಲೂ ಸಹ ಭಾಳಷ್ಟು ಉಪಯೋಗಗಳಿದ್ದಾವೆ. ನಿಮಗೆ ಅತಿ ಖರ್ಚು ಕಡಿಮೆ ಖರ್ಚಿನಲ್ಲಿ ಈ ಬೆಳೆಯನ್ನು ಬೆಳ್ಕೋಬಹುದು. ಮತ್ತು ಈ ಪರ್ಯಾಯ ಬೆಳೆಯಾಗಿ ಈ ಬೆಳೆಗಳನ್ನು ರೈತರು ಬೆಳ್ಕೋಬೋದು. ಯಾಕಂದರೆ ಒಂದು ಮುಖ್ಯ ಬೆಳೆ ಯಾವುದಾದ್ರೂ ತಡವಾದಲ್ಲಿ ಮಳೆ ಬರೋದು ಖುಷ್ಕಿ ಪ್ರದೇಶದಲ್ಲಿ ಆದಾಗ ಇದನ್ನು ಪರ್ಯಾಯ ಬೆಳೆಗಳಾಗಿ ಈ ಬೆಳೆಗಳನ್ನು ಬೆಳ್ಕೋಬಹುದು. ಸೊ ಹಂಗಾಗಿ ಈ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಈ ವರ್ಷ ನಾವು ಏನು ಆಚರಣೆ ಮಾಡ್ತಾ ಇದ್ದೀವಿ 2023, ಎಲ್ಲ ರೈತರು ಇದರ ಅರಿವನ್ನು ತಿಳ್ಕೊಂಡು ಇದರ ಬೇಸಾಯ ಕ್ರಮಗಳನ್ನು ಕಲಿತ್ಕೊಂಡು ತಮ್ಮ ಹೊಲಗಳಲ್ಲಿ ಸಿರಿಧಾನ್ಯಗಳನ್ನು ಬೆಳಿಬೇಕು ಅಂತ ಎಲ್ಲ ರೈತರಲ್ಲಿ ನಾನು ಮನವಿ ಮಾಡ್ಕೊಂಡು. ಕೇಳಿದ್ರಲ್ಲ ಕೇಳೋರೆ, ಇದುವರೆಗೆ ಸಿರಿಧಾನ್ಯಗಳ ಮಹತ್ವ, ಸಿರಿಧಾನ್ಯಗಳನ್ನು ಬೆಳೆಯೋದ್ರಿಂದ ಏನೆಲ್ಲ ಉಪಯೋಗ ಆಗ್ತದೆ, ಮುಖ್ಯವಾಗಿ ನವಣೆ ಬೇಸಾಯವನ್ನು ಹೇಗೆ ಮಾಡಬೇಕು, ಯಾವ ತಳಿಯನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋಂಥ ಒಂದು ಮಾಹಿತಿಯನ್ನು ರೈತ ಬಾಂಧವರು ಸಿರಿಧಾನ್ಯಗಳ ಕಡೆ ಹೆಚ್ಚಿನ ಒಲವನ್ನು ಕೊಡಲಿ, ಜೊತೆಗೆ ಆರೋಗ್ಯ ದೃಷ್ಟಿಯಿಂದ ನಮ್ಮ ಗೃಹಿಣಿಯರಾಗಿರ್ಬೋದು, ಬಳಕೆದಾರರು ಕೂಡ ಈ ಕಡೆ ಗಮನವನ್ನು ಹರಿಸಿದರೆ ಉತ್ತಮ ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥ ಒಂದು ಮಾಹಿತಿಯನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಒದಗಿಸ್ಕೊಟ್ರಿ ಸರ್. ತಮಗೆ ಎಲ್ಲ ಶೋಧರು ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಿರಿಧಾನ್ಯ ನವಣೆ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಬೇಸಾಯ ತಜ್ಞರಾದ ಡಾ ಅಜಯ್ ಕುಮಾರ್ ಎಂವಾಯ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್. ಈಗ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವಂತಹ ದಿನದ ಪೇಟೆ ಧಾರಣೆ, ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಮಾರುಕಟ್ಟೆ ರಾಯಚೂರು ಕಡಲೆಕಾಳು ಕನಿಷ್ಠ 4,200 ರೂಪಾಯಿಯಿಂದ 4,782 ರೂಪಾಯಿ, ಹತ್ತಿ ಹೈಬ್ರಿಡ್ 6,500 ರೂಪಾಯಿಯಿಂದ 7,600 ರೂಪಾಯಿಗಳು, ಜೋಳ ಬಿಳಿ 4,106 ರೂಪಾಯಿಯಿಂದ 4,117 ರೂಪಾಯಿಗಳು, ಕುಸುಬೆ ಸಾಫ್ಟ್ ಫ್ಲವರ್ 3,739 ರೂಪಾಯಿಯಿಂದ 4,239, ತೊಗರಿ ಬಿಳಿ 7,909 ರೂಪಾಯಿಯಿಂದ 11,069 ರೂಪಾಯಿಗಳು, ತೊಗರಿ ಕೆಂಪು 4,550 ರೂಪಾಯಿಯಿಂದ 8,285 ರೂಪಾಯಿಗಳು, ಸಜ್ಜೆ 2,570 ರೂಪಾಯಿ, ನೆಲಗಡಲೆ ಶೇಂಗಾ 6,469 ರೂಪಾಯಿಗಳು, ಭತ್ತ RNR ಹೊಸದು 2,150 ರೂಪಾಯಿಗಳು. ಇದುವರೆಗೆ ಮಾರುಕಟ್ಟೆ ರಾಯಚೂರು ಹಾಗೂ ಸಿಂಧನೂರು ಇವರುಗಳು ಕಳಿಸಿರುವಂತಹ ದಿನದ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800180150551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು.

ಶ್ರೀರಾಮ ರಾಮ ಜಗದೀಶನ ಜಪಿಸಗಲಲ್ಲ